ಸುಮಾರಾಗಿ ಈ ನಾಮಗಳಿಂದ ನಾವು ಗ್ರಹಿಸಬಹುದಾದ ನಿರ್ವಚನದಿಂದ ನಾವು ಸಂಧಾನ ಮಾಡಬಹುದಾದ ಆಯಾ ಅಧಿಷ್ಠಾನಗಳಿಗೆ ಕೊಡುವಂತಹ ಕ್ರಿಯೆಗಳು ಅದು ಈ ಶಬ್ದದಿಂದ ಬರುವಂತಹ ಈ ಹಿನ್ನೆಲೆಯನ್ನ ವೇದಕಾಲದ ವಿಷಯಗಳು ಯಾವತ್ತೂ ಕೂಡ ಪ್ರತಿಯೊಂದು ಹೀಗೆ ಅಕ್ಷರಾಕ್ಷರ ಬಿಡಿಸಿ ಹೇಳುವುದಿಲ್ಲ. ಹರಿದ್ರಮದರು ದೇವರು ಅನುಗ್ರಹ ಮಾಡಲೆಂಬ ವೇದಾಂತಗಳು ಪಡೆಯಿರಿ ಅಂತ ತಸ್ಯ ಇದೆ ಕಥಿತ ಪ್ರಕಾಶ ಯಾರಿಗೆ ನಿಜವಾದಂತಹ ಗುರು ದೇವತೆಗಳಲ್ಲಿ ಭಕ್ತಿ ಇದೆ, ಎರಡು ದೇವತೆಗಳಲ್ಲಿ ಭಕ್ತಿ ಇದೆ. ಸರ್ವಾದಿ ದೇವತೆಗಳಿಗೆ ಒಂದು ಉಪದೇಶ ಕೊಡಬೇಕಾಗಿದ್ದರೆ ಅವರಿಗೆ ಎಷ್ಟು ದೇವತಾ ಭಕ್ತಿ ಇದೆ? ಸೂರ್ಯ ಭಕ್ತಾರ ದೇವತೆಗಳಿಗೆ ಬರೋದು ಅವರು ಅನುಗ್ರಹ ಮಾಡಬೇಕು, ಎಷ್ಟು ಭಕ್ತಿ ಮಾಡಬೇಕು, ಅಷ್ಟು ಉಪದೇಶ ಪಡೆದ ಅದು ನಿಜವಾಗಿ ದೇವತಾನುಗ್ರಹ ಆಗಿದೆ ಅನ್ನೋದಕ್ಕೆ ಲಕ್ಷ ಏನಂದ್ರೆ ಗುರುಗಳು ಹೇಳಿದ ಅರ್ಥ ಬಯಸಿಕೊಳ್ಳುವುದು, ಹೇಳಿದಂತೆ ಒಳ್ಳೆಯದು ಹೇಳದೇ ಇದ್ದಂತೆ ಬೆಳೆಯಿತು, ಹೇಳಿದ್ದರಲ್ಲಿ ಹೊಸ ಮುಖಗಳು ಬೆಳೆಯಿತು. ಆಗ ಅದು ಅರ್ಥ ಪ್ರಕಾಶ ಅರ್ಥ ಪ್ರಕಾಶವಾದಂತೆ ಒಳ್ಳೆಯುತ್ತದೆ. ಗುರುಗಳು ಹೇಳಿದ್ರು ನನಗೊಳಿತು ಹೇಳಿದ್ದು ಬೆಳೆಯುವುದು ಹೇಳಿದ್ರು ಈ ತಲೆ ಉಳಿದಂತೆ ಬೆಳೆಯುವುದಲ್ಲ ಉಳಿಯೋದು ಕೆಲವು ಉಳಿಯೋದೇ ಉಳಿಯಿತು ಅಂತಂತೆ ಬೆಳೆಯೋ ಪ್ರಶ್ನೆಯಲ್ಲಿ ಉಳಿಯೋ ಪ್ರಶ್ನೆ ಇದಲ್ಲ. ಗುರುಗಳು ಹೇಳಿದ ಸಂಗತಿಯನ್ನು ಮನನ ಮಾಡಿ ಅದಕ್ಕಿಂತ ಹೆಚ್ಚು ವಿಶೇಷ ಸಂಗತಿಗಳನ್ನು ಇವರು ತಿಳ್ಕೊಂಡಾಗ ಅದು ಗುರುವಂತಿಗಳಿಂದ ಯಾವತ್ತೂ ಕೂಡ ಕಲಿಕೆಗಳು ಇವಾಗ ವೇದಕಾಲದ ವಿಷಯಗಳು ಅಂತ ನೀವು ಆಚಾರ್ಯರ ಸಂಬಂಧ ಭಾಷೆ ಅರ್ಥವೇ ಬರುತ್ತೆ. ಇಡೀ ಖಂಡಕ್ಕೆ ಇಡೀ ಖಂಡದಲ್ಲಿ ಏನು ಅರ್ಥ ಬರೀಲಿಲ್ಲ. ಒಂದೇ ಒಂದು ಕಡೆ ನಾಲ್ಕು ರೂಪಗಳು ಇದ್ರೆ ಯಾರ್ಯಾರು ಮಾಡ್ತೇವೆ ಅಂತ ಪ್ರಶ್ನೆ ಅಷ್ಟೇ, ಅದು ವಿವರಣೆ ಅನ್ನೋದು. ಈ ನಾಲ್ಕು ರೂಪಗಳು ಯಾವ ರೂಪ ಪ್ರಕಾಶವಾದ ವಾಸುದೇವ ಅಷ್ಟೇ ಅಲ್ಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಆ ನಾಲ್ಕು ರೂಪಗಳನ್ನು ಹೇಳ್ತಾರೆ ಪ್ರಕಾಶವಾದಂತೆ ಪ್ರಾರಂಭ ಆಮೇಲೆ ಅದೆಲ್ಲ ಅನಂತವಾದಂತೆ ಆಯತನವಲ್ಲ ಇದು ಕ್ರಮವಾಗಿ ವಾಸುದೇವ ಸಂಕರ್ಷಿಸುತ್ತಿದ್ದ ಅದರಿಂದ ಅದರ ನಾಲ್ಕು ರೂಪಗಳನ್ನು ಹೇಳುತ್ತೆ. ಇಷ್ಟು ಬರೆದು ಬಂದಿದ್ರೆ ಇಡೀ ಖಂಡಕ್ಕೆ ಅರ್ಥವೇ ಇರಬೇಕು. ಉದ್ದೇಶ ಅಂದ್ರೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕನುಗುಣವಾಗಿ ನಾವು ಮನನ ಮಾಡಬೇಕು, ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ನಾ ಯಾಕೆ ಹೇಳಿ ಕೊಡ್ತಾರೆ ಅಂತ ಅದು ಏನು ಬಂದಿದ್ದರೆ ಇಡೀ ಚಿಂತ ಹಿಂದಿನ ಕಂಡ ಇದು ಬಹಳ ಸ್ವತಂತ್ರವಿದ್ದು ಈ ಒಂದು ಎರಡು ವಾಕ್ಯ ಮೂರು ವಾಕ್ಯಗಳಲ್ಲಿ ಅದಕ್ಕೆ ಅರ್ಥವಾಗುತ್ತೆ. ಅಲ್ಲಿ ಒಂದು ಬಂಡಾಕ್ಷ ಮೂರು ಶಬ್ದಕ್ಕೆ ಜೊತೆ ಇರುವುದಕ್ಕೆ ಸಾಧನೆ ಮಾಡಿದಾಗ ಮುಂದೆ ಇವುಗಳ ಪದವನ್ನು ಪಡೀತಾರೆ. ಅಲ್ಲಿ ಒಂದು ಬರ್ತಿದ್ದಾರೆ ಯಾಕೆಂದ್ರೆ ಎಲ್ಲರೂ ಅರ್ಥ ಪಡೆದಂತೆ ಏನಂದ್ರೆ ಆ ಕೃತ ಅಂತಂದ್ರೆ ಹೃದಯದ ಅರ್ಥವನ್ನು ಅಕಸ್ಮಾತ್ ಅನುಭವಿಸಿದ್ದು ಬೇರೆ ಅನುವಾದ ಮಾಡುತ್ತಾರೆ. ಇವರು ಎಂತಂದ್ರೆ ಮನುಷ್ಯರು ಇದಾಗ್ತಾರೆ ಲೆಕ್ಕ ಆಗ್ತಾರೆ ಅದಕ್ಕೆ ಯಾವ್ದು ಬೇರೆ ವಿಧೋದು ಬಂತ ಬಿದ್ರೆ ಬೇರೆ ವಿಧೋದು ಬಂತ ಆದ್ರೆ ಮೂರು ಜನ ಆಗುವಲ್ಲಿ ದ್ವಾಪರ ಬಿದ್ರೆ ಎರಡೇ ಕಲಿಸಿದ್ರೆ ಒಂದೇ ಒಂದು ಎರಡು ಕೃತ ಅಂದ್ರೆ ನಾಲ್ಕು ಸಂಖ್ಯೆ ಬರ್ತಾವೆ ಇದ್ದವರು. ಅದರಿಂದ ಕೃತವನ್ನ ಗೆದ್ರೆ ಹೇಗೆ ಪ್ರೇತಾದ್ವಾಪರ ಹಿಂದಿನ ಅರ್ಥ ಕೃತಾದ್ರೆ ಆ ಆಟಕ್ಕೆ ಬಳಸ್ತಕ್ಕಂತ ದಾಳ ಅದರಲ್ಲಿ ಕೃತ ಮೇಲೆ ಬಿದ್ರೆ ನಾಲ್ಕು ನಂಬರ್ ಆಗಿದೆ ಪ್ರೇತ ಬಿದ್ರೆ ಮೂರೇ ದ್ವಾಪರ ಬಿದ್ರೆ ಎರಡು ಬೆಲೆ ಬಿದ್ದರೆ ಒಂದು ಹೀಗೆ ಕೃತವನ್ನು ಗೆದ್ದರೆ ಅರ್ಥವನ್ನು ಗೆದ್ದ ಹಾಗೆ ಹೇಳಾಗುತ್ತೋ ಯೂಜಿನಲ್ಲಿ ಹಾಗೆ ಅವರು ಜ್ಞಾನಕ್ಕೆ ಅದನ್ನು ಗೆದ್ದಿದ್ದಾರೆ ಅದಕ್ಕೆ ಆಚಾರ ಬರುವ ಕೃತ ಅಂದ್ರೆ ಮತ್ತೆ ಈಗ ಅರ್ಥ ಈಶ್ವರ ಉಪನಿಷತ್ತಲ್ಲಿ ಯೂಜಿ ಆಗುತ್ತೆ ಮತ್ತೆ ಏನೋ ಬರೀ ಹೋಗಲಿಲ್ಲ ಅಂತ ಶಬ್ದ ಅಲ್ಲ. ಈಗ ಯಾಕೆ ಹೋಯ್ತು ನಮ್ಗೆ ಈಗ ಯಾಕೆ ಹೋಯ್ತು ಏನು ಹೋಗ್ಲಿಲ್ಲಪ್ಪ ನೋಡಿ ಬಂದದ್ದು ಏನು ಹೋದದ್ದು ಎಂದು ಗೊತ್ತಾಗುದು ಎಲ್ಲ ಉಪದೇಶಪಟ್ಟ ಉಪದೇಶ ಕೊನೆಯೇ ಹೇಳ್ತಾನೆ ಗುರು ಏನು ಹೋಗ್ಲಿಲ್ಲಪ್ಪ ಹೋಗ್ಲಿಕ್ಕೆ ಏನು ಹೋಗ್ಬೇಕು ಅದಕ್ಕೆ ಅಲ್ಲಿ ಅರ್ಥವಾಗಿ ನೀವು ಹೋಗುದಿಲ್ಲ ಅಂದ್ರೆ ನಿನಗೆ ಏನು ತೊಂದರೆ ಆಗಲಿಲ್ಲ ದೇವತೆಗೆ ಉಪದೇಶ ಮಾಡಿದ್ರಿಂದ ನಿನಗೆ ಏನು ಅನಿಷ್ಟ ಆಗಲಿಲ್ಲ ಏನು ಲೋಪ ಆಗಲಿಲ್ಲ ಶಬ್ದಕ್ಕೆ ಅಕ್ಕಿ ಬರೆಯುತ್ತೆ ಈ ಇಷ್ಟು ದೊಡ್ಡ ಕಟ್ಟಕ್ಕೆ ಏನು ಬರೆಯಲಿಲ್ಲ. ಹಿಂದಿನವರ ಉಪನಿಷತ್ತಿನ ಬಗ್ಗೆ ಚಿಂತನೆ ಮಾಡುವಾಗ ಅವರು ಎಷ್ಟೋ ಸೂಕ್ಷ್ಮ ಸಾಧ್ಯವೋ ಅಷ್ಟು ಸೂಕ್ಷ್ಮ ಸಂಕ್ಷಿಪ್ತವಾಗಿ ಅದರ ವಿವರವನ್ನೆಲ್ಲ ನಮ್ಮ ಪಾಲಿಗೆ ನೀವು ಮನನ ಮಾಡುತ್ತಿತ್ತು. ಗುರುಗಳ ಅನುಗ್ರಹ ಇದ್ರೆ ಮನನ ಮಾಡಿದಾಗ ಹೊಳೆಯುತ್ತೆ, ಇಲ್ಲದೇ ಇದ್ರೆ ಹೊಳೆದದ್ದೇ ಹೊಳಿತು. ಅದನ್ನ ಹೊಸತ್ತು ಹೊಳೆಯಬೇಕಾಗಿದ್ರೆ ಪ್ರತಿಯೊಂದು ಬಾರಿಯೂ ಹೊಸ ಮುಖದ ಚಿಂತನೆ ಮಾಡಬೇಕಾಗುತ್ತೆ. ನಿಜವಾಗಿ ದೊಡ್ಡ ಗುರುಗಳೇ ನಮ್ಮ ಉದ್ದೇಶ ಗುರುಗಳಲ್ಲೇ ದೊಡ್ಡ ಗುರುಗಳು ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರಿಗೂ ದೊಡ್ಡ ಗುರು ಅಂದ್ರೆ ಜಗದ್ಗುರುವಾಗಿ ಸ್ಥಾಪಕವಾಗಿ ಬ್ರಹ್ಮನಿಂದ ಉಪದೇಶ ಪಡೆದರು, ವಾಯುದೇವರಿಂದ ಉಪದೇಶ ಪಡೆದು ಮತ್ತೆ ಹರಿದ್ರಿಂದ ಉಪದೇಶ ಪಡೆದರು. ಅದ ಕಾರಣ ನಮ್ಮ ಗುರುಗಳಾಗಿ ಉಪದೇಶ ಮಾಡಿದ್ದರು. ಸುಮಾರು ಒಂದೇ ಪ್ರೀತಿಯಿಂದ ಹೇಳಿದ್ದ ಈಗ ಅವರು ಶ್ರೀಗಳು ಬರ್ತಾರೆ, ಜ್ಞಾನಿ ಬೆಟ್ಟವರು ಬರ್ತಾರೆ, ಅವರು ಪ್ರವಚನ ಮಾಡ್ತಾರೆ, ಅವ್ರ ಪ್ರವಚನಕ್ಕೆ ಅವರು ಗುರುಗಳಾಗಿ ಉಪದೇಶ ಮಾಡಿದ್ದಾರೆ, ಪ್ರವಚನ ಕೊಟ್ಟಿದ್ದರು. ಆದ್ರೆ ಅವರು ನಮಗೆ ಪಾಠ ಹೇಳಿದ್ದಾರೆ, ಅದು ಸಾಮೂಹಿಕವಾಗಿ ಹೇಳಿದಂತಹ ಸಂಗತಿ ನಮಗೆ ತಿಳಿದಿದೆ. ಹಾಗೆ ದೇವತೆಗಳು ಒಬ್ಬರಿಗೆ ಗುರುವಾಗಿ ಹೇಳಿದ್ದು ಬೇರೆ, ಪ್ರವಚನ ಮಾಡುವಾಗ ದೊಡ್ಡವರು ಜ್ಞಾನಿಗಳು ಪ್ರವಚನ ಮಾಡುವಾಗ ನೂರಾರು ಜನ ಕೂತು ಕೇಳ್ತಾರೆ, ಆ ತರ ಕೇಳಿಸ್ಬೋದು. ಅಥವಾ ಇದು ಪುರಾಣ ವಚನ ಮಾಡ್ತೀವಿ, ಪುರಾಣ ವಚನ ಅಂತ ಅಂದ್ರೆ ಅದು ಯಾರು ಕೇಳಬಹುದು, ಅರ್ಧ ಆಗಲಿ ಕೇಳಬಹುದು, ಇವರ ಬತ್ತಿ ಬತ್ತಿ ತಾನು ಕೇಳಬಹುದು. ಆದ್ರೆ ಮುಂದೆ ಅವ್ರು ಕೇಳಿದ್ರೆ ಮತ್ತೆ ಶಬ್ದಗಿದ್ರೇನೆ ಮುಂದೆ ಬರುತ್ತೆ ಅಂತ ಅರ್ಥ ಆಗುತ್ತೆ. ಅದು ಉಪದೇಶ ಅಲ್ಲ, ಪುರಾಣ ಹೇಳುವವರು ಗುರುಗಳು ಅಲ್ಲ, ಬತ್ತಿ ಹೋಗಿರುವ ಶಿಷ್ಯರು ಅಲ್ಲ, ಆದ್ರೆ ಕೂತಿರ್ತಾರೆ ಮುಂದೆ ಕೇಳ್ತಾರೆ. ಒಬ್ಬ ವಿದ್ಯಾರ್ಥಿಗೆ ಅವನ ಸ್ವರೂಪೋದ್ಧಾರಕ್ಕೋಸ್ಕರ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಹೇಳುವುದು ಅದು ಗುರು ಶಿಷ್ಯರು. ಈ ದೇವತೆಗಳು ಈ ರೀತಿಗಳು ಅದರಿಂದ ಪ್ರಮಾಣಿಗಳಿಂದ ಸತ್ಯಕಾಮನಿಗೆ ಉಪದೇಶ ಆಗುತ್ತೆ. ಆದ್ರೆ ವಿಷಯ ಗ್ರಹಣ ಹೇಗಿದೆ ಗೊತ್ತಿಲ್ಲ, ಹೇಳುವುದೆಲ್ಲ ಪಾಠ ಅಲ್ಲ, ಪಾಠವನ್ನೆಲ್ಲ ಹೇಳಬೇಕಾಗಿದೆ. ಈ ಎರಡು ವಿಷಯ ಹೇಳುವುದೆಲ್ಲ ಪಾಠ ಅಲ್ಲ, ಪಾಠವನ್ನೆಲ್ಲ ಹೇಳಿದ್ದಾರೆ ಎಷ್ಟೋ ಸತಿ ಅದು ಕೇಳಿದೆ. ಸತ್ಯಕಾಮರು ಅವರೆಲ್ಲ ಹೇಳಿದ್ರು, ಅವ್ರು ಹೇಳಿದ್ದು ಪಾಠ ಅಲ್ಲ. ಹಾರಿದ್ರ ಬದಲು ಏನು ಹೇಳಿಲ್ಲ, ತಲೆ ಜಯಿಸು ಪಾಠ. ಆದ್ರಿಂದ ಹೇಳದೆ ಇದ್ದಂತೆ ಪಾಠ ಆಗುತ್ತೆ, ಹೇಳಿದ್ದು ಪಾಠ ಆದ್ರೆ ಎರಡು ವಿಷಯವೂ ಉಪನಿಷತ್ ಕಾಲದಲ್ಲಿ ಇರ್ತಕ್ಕಂತಹ ವಿಶಿಷ್ಟ ಭಾವದ ಸಂಬಂಧದಲ್ಲಿ ನಾವು ಗುರುತಿಸಬಹುದು. ಹಾಗೆ ಬಿದ್ದರೆ ಅದೇ ಮಾಡಿದ್ರು, ಇದನ್ನ ನೋಡಿಕೊಂಡು ಸದ್ಯ ಕಾಪುರ ವಿಶಿಷ್ಟ ಪಾಠ ಮಾಡಿದ್ರು. ಪಾಠ ಮಾಡದೆ ಅವಾಗ ಆಗುತ್ತೆ ಅಂತ ಅವರು ಗುರುಗುರವಾಗಿ ಪಾಠ ಮಾಡ್ತಾರೆ. ಹೊಸ ಪರಂಪರೆ ಪರಂಪರೆಗಳು ಗೊತ್ತಿದೆ, ಅವರು ಶಿಷ್ಯ ಬರ್ತಾರೆ ಮುಂದೆ ರಕ್ಷಣೆ, ಅವರು ಪಾಠ ಮಾಡಬಹುದು. ಪಾಠ ಇಲ್ಲದೆಯೇ ಬರಿಯ ಕೊನೆಗೆ ಹತ್ತು ಹನ್ನೆರಡು ವರ್ಷಗಳು ದನ ಕಾಯಿಸುವುದು, ಇನ್ನೊಂದು ಮಾಡಿ ಸೇವೆ ಮಾಡಿಸಿ ಸತ್ಯ ಚಾಕರಿ ಮಾಡಿಸಿ ಕೊನೆಗೆ ತಲೆ ಕೈಯಿಟ್ಟು ಕಳಿಸಬೇಕು. ಅಷ್ಟು ಶಕ್ತಿ ಬೇಕು. ತಲೆ ಕೈಯಿಟ್ಟಾಗ ಇವನಲ್ಲಿರತಕ್ಕಂತಹ ಸಮಸ್ತ ಪ್ರತಿಭೆ ಅವರಲ್ಲಿ ಪಾಠಾನ ಅಂತ ತಲೆ ಕೈಯಿಟ್ಟು ನಿಮ್ಗೆ ದೇವರು ಒಳ್ಳೆ ಪಡೆದು ಕಳಿಸುತ್ತಾ ಎಲ್ಲ ರೀತಿ ಪೂರ್ಣ ಆಗುದಾದ್ರೆ ಸುಮ್ಮನೆ ಹನ್ನೆರಡು ವರ್ಷ ಉಂಟಾದ ಬಿಟ್ಟು ಬರೆಯುತ್ತಾರೆ ನಿದ್ದೆಯೋಗಿ ಆಗಬಹುದು. ಅದೇ ಅದಕ್ಕೆ ಬೇಕಾದ ಪಾಠ ತಪಶಕ್ತಿ ಇವನಲ್ಲಿ ಹನ್ನೆರಡು ವರ್ಷ ಬರೀ ದನ ಕಾಯೋದಲ್ಲ, ಅದು ಅದು ತಪಶಕ್ತಿ. ಹನ್ನೆರಡು ವರ್ಷ ತಪಸ್ಸು ನಾಳೆ ದನ ಕಾಯೋದು ಅಂತ ದನ ಅಂದ್ರೆ ಗೋವು ಗೋವಿನ ವೇದ, ಅವನು ದನ ಕಾಯಲಿಲ್ಲ ವೇದಕ್ಕೆ ಅಂತ ಕಾದ. ಹನ್ನೆರಡು ವರ್ಷ ಹನ್ನೆರಡು ವರ್ಷ ವೇದಕ್ಕೋಸ್ಕರ ಕಾದ ಕಾದಿಂದ ಮುಂದ ವೇದ ಮಾತೆ ಅದು ತಲೆ ಕೈದ ತಕ್ಷಣ ದೇವತೆಗಳ ಆಶೀರ್ವಾದ ಆಯಿತು, ತಲೆ ಕೈದ ತಕ್ಷಣ ಸಮಸ್ತ ವೇದಗಳ ಸ್ಫುರಣ ಆಯಿತು. ವೇದ ಸ್ಫುರಣವೇ ಆಗಬೇಕಾದ ಗ್ರಂಥ ಅಲ್ವಾ, ವೇದದ ಶಬ್ದವೂ ಸ್ಫುರಣೆ ಆಗಬೇಕು, ಅರ್ಥವೂ ಸ್ಫುರಣೆ ಆಗಬೇಕು, ಎರಡೂ ಕೂಡ ಅದು ಬುದ್ಧಿಪೂರ್ವಕವಾಗಿ ಬರುವಂತಹ ವೇದ ಅಂತಂದ್ರೇನೆ ಅದು ಇಂಟ್ಯೂಷನಲ್ ಫ್ಲಾಶ್. ಋಷಿಗಳಿಗೆ ವೇದ ಸ್ಫುರಣೆ ಆಗುತ್ತೆ, ಅದು ಶಬ್ದವೂ ಕೂಡ ಬುದ್ಧಿಪೂರ್ವಕವಾದ ರಚನೆ ಅಲ್ಲ, ಅದರ ಅರ್ಥವು ಸ್ಫುರಣೆ ಆಗಿ ಬುದ್ಧಿಪೂರ್ವಕವಾಗಿ ಡಿಕ್ಷನರಿ ಹಿಡಿದುಕೊಂಡ ಕಸರತ್ ಮಾಡಿ ಮಾಡದೆ ಮಾಡದೆ ವಿದ್ಯಾರ್ಥಿ ಅಂತ ಎರಡು ವರ್ಷ ತನ್ನ ಕಾಯಕ ಪಡಿಸಿದ್ದು ಅಪ್ಪ ಇದೆಲ್ಲ ವಿದ್ಯೆಯನ್ನು ಪಡಿಸಿದ್ದು ಇನ್ನು ನೀನು ಕಲಿಬೇಕಾದ ಇರಲಿಲ್ಲ ಇಷ್ಟೇ ಆಗದೆ ಕಲಿಯುತ್ತಿರೋದು ಈ ನಾಲ್ಕು ರೂಪಗಳು ನಾಲ್ಕು ಹದಿನಾರು ಕಲೆಗಳು ನಮಗೆ ನಾವು 12 ವರ್ಷ ವೇದಾಂತ ಓದ್ತೇವೆ ವಿಧಾನಗಳ ಮನೆ ಇಲ್ಲಿಗೆ ಬರೋದೇ ಇಲ್ಲ ಕಲಿಯಂತೆ ಇದು ಸತ್ಯಕಾಮ ವಿಶ್ವರೂಪದ ಉಪಾಸನೆಗೆ ಅಗತ್ಯವಿದೆ ಇದಕ್ಕಿಂತ ಮುಂದೆ ಹೇಳಿದೆ ನಾನು ಇದೇ ಬಂದು ಸಂಪರ್ಕಲಿಕ್ಕೆ ಅದನ್ನು ಇದಿಲ್ಲ ಒಬ್ಬೊಬ್ಬರು ತನ್ನ ವೈಯಕ್ತಿಕ ಸಾಧನೆಯಲ್ಲಿ ಕಂಡುಕೊಳ್ಳಬೇಕಾದ ಸತ್ಯ ಇದೆ ಎಲ್ಲವನ್ನು ಎಲ್ಲ ವಿಷಯಗಳು ಕಂಡಿಲ್ಲ ನಾವು ಎಲ್ಲವನ್ನು ಕಾಣುತ್ತೆ ಆದರೆ ಇದರ ವಿಷಯದಿಂದ ಯಾವ ವಿಷಯದಲ್ಲಿ ಕಂಡಿದ್ದರೂ ಅನ್ನೋದನ್ನು ತಿಳ್ಕೊಂಡು ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟ ಸಾಧನೆ ಯಾವುದು ಅನ್ನೋದನ್ನು ಗುರುತಿಸಿಕೊಂಡು ಆದಾಗ ಘಟ್ಟಗಳಲ್ಲಿ ಪೂರ್ವವಾದ ಕಥೆ ಬಹಳ ರೋಚಕವಾದ ಕಥೆ ಮತ್ತು ಬಹಳ ರೋಚಕವಾದಂತಹ ಒಂದು ಉಪಾಸನೆ ವಿಧಾನವನ್ನ ನಾವು ನೋಡಿದೆವು. ಮೂರನೇ ಘಟ್ಟ ಮೂರನೇ ಘಟ್ಟವನ್ನು ಇವತ್ತು ಪ್ರಾರಂಭ ಮಾಡುವುದಿಲ್ಲ ನಾಳೆ ಮಾಡುವುದು. ಅದರಲ್ಲಿ ಸತ್ಯಗಾಮನ ಶಿಷ್ಯ ಹೀಗೆ ಪರದಾಟಪಟ್ಟು ಅವನ್ನು ಕಾಯಿಸಿದ್ದು ಅವರಿಗೆ ಮತ್ತೆ ಜ್ಞಾನ ಮೂರು ತಲೆ ಮಾಡಿ ಹಾರಿದ್ದರು ಮತ್ತು ಅಲ್ಲಿ ಸತ್ಯಗಾಮ ಸತ್ಯಗಾಮ ಹೀಗೆ ಈ ಗುರು ಪರಂಪರೆಯಲ್ಲಿ ಜ್ಞಾನ ಗುರುಕುಲದಲ್ಲಿ ಜ್ಞಾನದಾನ ನಡೆಯಿತು ಎಂಬತಕ್ಕ ಮುಖವನ್ನ ನಾಲ್ಕನೇ ಅಧ್ಯಾಯದಲ್ಲಿ ಎರಡು ಘಟ್ಟ ಇದೆ. ಘಟ್ಟ ಹೋದ್ರೆ ನಾಲ್ಕನೇ ಅಧ್ಯಾಯ ಮೊದಲು ಆದರೆ ಶಾಸ್ತ್ರೋದ್ಯ ಉಪನಿಷತ್ತಲ್ಲಿ ಮೊದಲು ಬಂದ ಶಾಮವೇದದ ಅತ್ಯಂತ ನಿಷ್ಠೆ ಉಪಾಸನೆಗಳನ್ನೆಲ್ಲ ದಾಟಿ ಪ್ರಬಂಧವಾದರೆ ಮುಂದಿನ ಉಪಾಸನೆ ಮುಂದಿನ ಘಟ್ಟದಲ್ಲಿ ಸ್ವಲ್ಪ ವಿವಾದ ಆರನೇ ಅಧ್ಯಾಯದಲ್ಲಿ ಒಂದು ತತ್ವಗತಿ ಬರುತ್ತೆ. ಇಲ್ಲಿ ಸೋಹಮಸ್ಮಿ ಸೈ ಮಾನವಸ್ಮಿ ಸತ್ಯಗಾಮದ ಶಿಷ್ಯ ಸೋಹಮಸ್ಮಿ ಸೈ ವಾಹನಸ್ಮಿ ಅಂತ ಸತ್ಯವನ್ನು ಸೋಹಮಸ್ಮಿ ಸೈ ವಾಹನಸ್ಮಿ ಅಂದ್ರೆ ಏನು? ಮತ್ತೆ ನಾವು ಡಿಕ್ಷನರಿ ನೋಡಿ ಅರ್ಥ ಮಾಡಿರುತ್ತೇವೆ. ಸೋಹಮಸ್ಮಿ ಅವನೇ ನಾನಾಗಿದ್ದೇನೆ ಅಂತ ಅರ್ಥ. ಆದ್ರೆ ವೇದ ಡಿಕ್ಷನರಿ ದಾಟಿ ಅದು ನಿರ್ವಚನದಿಂದ ತೆರೆದುಕೊಂಡ ಅರ್ಥ ಏನು? ಮತ್ತೆ ಮಹತ್ವದ ಒಂದು ಉಪಾಸನೆ ಸತ್ಯಗಾಮದ ಶಿಷ್ಯ. ಅದನ್ನ ನಾಳೆ ದಿವಸ ಬೆಳಿಗ್ಗೆ ನಾವು ಮಾಡೋಣ. ಮುಂದೆ ಹೇಗೆ ಅಂತ ಮತ್ತೆ ತೀರ್ಮಾನ ಮಾಡ್ಕೊಂಡು ಸಂಜೆ ಇದೆ ಅಂತ ನಾಡಿದ್ದು ಮತ್ತೆ ಪ್ರತಿಪಟ್ಟು ಮತ್ತೆ ಹಾಗಾಗಿ ಏನೋ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಯಾವಾಗ ಪೂಜೆ ಮಾಡೋದು ನಾಳೆ ಗ್ರಹಣ ಸಂಜೆ ಇದೆ. ಅದರಿಂದ ಹೆಚ್ಚಾಗಿ ನೋಡಿ ಯಾರು ಗಣಬರಿ ಆಗುವುದು ಸಮಾಜದ ಒಂದು ಗಂಟೆ ತನಕ ಯಾರು ನಿಶಕ್ಕಿಂತ ಆಹಾರ ತಗೋಬಹುದು. ಗ್ರಹಣದ ವಿಷಯ ಅಂದ್ರೆ ಗ್ರಹಣ ಕಾಲದಲ್ಲಿ ಹೊಟ್ಟೆ ತುಂಬಿಕೊಂಡು ನೀಡಬಾರದು. ಗ್ರಹಣದ ಹೊತ್ತಿಗೆ ಜೀರ್ಣವಾಗುವಷ್ಟು ಮೊದಲು ಆಹಾರ ತಗೋಬೇಕು. ಆವಾಗ ಹೊಟ್ಟೆ ಜಡವಾಗಿರ್ಬೋದು, ಹೊಟ್ಟೆ ಚುರುಕಾಗಿದ್ರೆ ತಲೆ ಚುರುಕಾಗುತ್ತೆ, ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡಬೇಕಾಗುತ್ತೆ ಅಂತ ಗ್ರಹಣ ಕಾಲದಲ್ಲಿ ಹೊಟ್ಟೆ ಖಾಲಿ ಆಗುವಷ್ಟು ಮೊದಲು ಆವತ್ತು ನಮ್ಗೆ ಗೊತ್ತಿದೆ ಎಷ್ಟು ಜೊತೆ ಎಷ್ಟೊತ್ತು ಹೊಟ್ಟೆ ಹಸಿವಾಗುತ್ತೆ ಅಷ್ಟು ಮೊದಲು ಆಹಾರ ಸೇವಿಸಿದೆ. ಇದು ಈ ಮಾನದಂಡ ಇಟ್ಟುಕೊಂಡ್ಬಿಟ್ಟು ನೀವು ಮುಂಚಾಯಿ ಏನು ತಲೆಗೆಡಿಸಿಕೊಳ್ಬೇಕಾಗಿತ್ತು ಅದರ ತಪ್ಪಿಸಿಕೊಂಡಿದ್ದೆ ಹೊಟ್ಟೆ ಖಾಲಿ ಇರಬೇಕು. ಗ್ರಹಣ ಬಿದ್ದಿರುವಾಗ ಹೊಟ್ಟೆ ತುಂಬಿಕೊಂಡು ಹೊಟ್ಟೆ ಜಡ ಆಗಿರಬಾರ್ದು ಅಥವಾ ಹೊಟ್ಟೆ ಒಳಗೆ ಮನೆ ಉತ್ತರ ತೊಂದರೆಗೊಂಡಿರಬಾರ್ದು. ಅದು ಹೊಟ್ಟೆ ಸ್ವಚ್ಛವಾಗಿತ್ತು ಯಾವಾಗ ಖ್ಯಾತಿ ಮುಗಿದ ಅನುಕೂಲ ಅದಕ್ಕೋಸ್ಕರ ಹೊಟ್ಟೆ ಖಾಲಿ ಆಗದಕ್ಕೆ ಸಾಮಾನ್ಯ 5 ಗಂಟೆ ಮುಂದೆ ಅಂತ 1 ಗಂಟೆ ತನಕವು ಆಹಾರ ಸಿದ್ಧ ಮಾಡೋದಕ್ಕೆ ತೊಂದರೆ ಇಲ್ಲ. ಆದರೆ ಆದಷ್ಟು ಲಘು ಆಹಾರ ಸ್ವೀಕರಿಸಿ ಒಳ್ಳೇದು. ಹೊಟ್ಟೆ ಜಡ ಆಗಬೇಕು ಏನ್ ಮಾಡಿದ್ರು 5 ಗಂಟೆ ರಾತ್ರಿ ನಮ್ಗೆ ಹೊಟ್ಟೆ ಜಡ ಆಗಬೇಕು ಅಂತ ಲಘು ಆಹಾರ ಸ್ವೀಕರಿಸಿ ಮಾಡುವ ವಿಷಯ. ನಾಳೆ ಮತ್ತೆ ಬೆಳಿಗ್ಗೆ ತಲೆಗೆ ಆಹಾರ ಹಾಕಬಹುದು. ಅದು 5 ಗ್ರಹಣ ತನಕವು ಗ್ರಹಣ ಕಾಲದಲ್ಲೂ ಹಾಕಬಹುದು. ಹೊಟ್ಟೆಗೆ ಮಾತ್ರ ಆಹಾರ, ಹೊಟ್ಟೆಗೆ ಆಹಾರ ಹಾಕೊಂಡು ಜಾಸ್ತಿ ಆಗುತ್ತೆ, ತಲೆಗೆ ಆಹಾರ ಹೋಗೋಲ್ಲ ತಂದೋಗ್ತಿರೋದು ಸಂಬಂಧ. ಇದಕ್ಕೆ ತುಂಬಾ ಆಹಾರ ಹಾಕಿದ್ರೆ ತಲೆ ಒಳಗೆ ಏನು ಹೋಗೋಲ್ಲ, ತುಂಬಡಿಕೆ ಶುರುವಾಗುತ್ತೆ. ಹಾಗಾಗಿ ನಾಳೆ ಬೆಳಿಗ್ಗೆ ಹೊತ್ತಿಗೆ ಚಾಂದೋಗ್ಯವನ್ನ ಮುಂದಿನ ಸತ್ಯಗಾಮನ ಶಿಷ್ಯ ಕಂಡಂತಹ ಸತ್ಯದ ಬಗ್ಗೆ ನೋಡೋಣ. ಅದರ ಸಂಜೆ ಬಗ್ಗೆ ಹೇಗೆ ಅಂತ ಬೆಳಿಗ್ಗೆ ತಿಳ್ಕೊಂಡು ಸಹನಾಭವತು ಸಹನಂತು ಸಹ ವೀರ್ಯಂಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. camminava, questa nostra sala, ಗುರುಗಳ ವಾಸ ಅದರಿಂದ ಪಡೆದಂತಹ ವಿದ್ಯೆಯ ಕಥೆಯನ್ನ ಮುಂದಿನ ಕಂಡದಲ್ಲಿ ನಿಮಗೆ ತನಕ ನಾನು ವಿದ್ಯಾವಂತನಾಗಿ ಉಪಾಸನೆ ಮಾಡಿ ಭಗವಂತನನ್ನ ಭೂಪ್ರದೇಶದಂತೆ ಉಪಾಸನೆ ಮಾಡಿ ಅದರಲ್ಲಿ ಸಿಕ್ಕಿಕೊಂಡು ಆತನ ಒಂದು ಗುರುಗಳನ್ನು ಆತನ ಗುರುಕುಲದಲ್ಲಿ ಮತ್ತೆ ವಿದ್ಯಾರ್ಥಿ ನಾವು ಸತ್ಯಕಾಮ ಜಾಬಾಲನ ಗುರುಕುಲದಲ್ಲಿ ನಡೆದಂತಹ ಒಂದು ವಿಶಿಷ್ಟವಾದ ಘಟನೆ. ಸತ್ಯಕಾಮ ಜಾಬಾಲನಿಗೆ ಅನೇಕ ಮಂದಿ ಶಿಷ್ಯರಿದ್ದು, ಗುರುಕುಲಾದರೆ ನೂರಾರು ಮಂದಿ ಶಿಷ್ಯರಿದ್ದು, ಹೇಗೆ ಹರಿದ್ದು ಮತ್ತನಿಗೆ ನೂರಾರು ಮಂದಿ ಶಿಷ್ಯರಿದ್ದರೂ ಕೂಡ ಉಪನಿಷತ್ನಲ್ಲಿ ಉಲ್ಲೇಖಗೊಂಡದ್ದು ಒಬ್ಬನ ಶಿಷ್ಯ ಸತ್ಯಕಾಮ ಜಾಬಾಲ. ಹಾಗೆ ಸತ್ಯಕಾಮ ಜಾಬಾಲನಿಗೂ ಕೂಡ ನಮ್ಮ ಗುರುಕುಲದಲ್ಲಿ ಅನೇಕ ಮಂದಿ ವಿದ್ಯಾರ್ಥಿಗಳಿದ್ದು, ಅದರಲ್ಲಿ ಒಬ್ಬ ವಿಶಿಷ್ಟನಾದ ವಿದ್ಯಾರ್ಥಿಯ ವಿಶೇಷವಾದ ಪಚ್ಚನೆಯನ್ನ ಈ ಖಂಡ ಮೂರನೇ ಖಂಡ ಉಪನಿಷತ್ತು ಉಲ್ಲೇಖ ಮಾಡುತ್ತೆ. ಸತ್ಯಕಾಮ ಜಾಬಾಲನ ವಿಶಿಷ್ಟ ಶಿಷ್ಯರಾದರೆ ಅವನು ಉಪಕೋಶಲೋಭವೈ ಕಾಮನಾಯ ಸತ್ಯಕಾಮಿ ಜಾಬಾಲೆ ಬ್ರಹ್ಮಚರ್ಯ ಉಪವಾಸ. ಸತ್ಯಕಾಮ ಜಾಬಾಲನಲ್ಲಿ ಬ್ರಹ್ಮಚರ್ಯಕ್ಕಾಗಿ ವೇದಾಜ್ಞೆಯಕ್ಕೋಸ್ಕರ ಭಗವತ್ ಉಪಾಸನೆಗೋಸ್ಕರ ಉಪವಾಸ ಮಾಡಿದ ಗುರುಗಳು ವಾಸ ಮಾಡಿದ ಒಬ್ಬ ಉಪಕೋಶನ ಕಾಮರಾಯನ. ಕಾಮರಾಯನ ಅಂದ್ರೆ ಕಮಲನ ಅಥವಾ ಕಾಮಲನ ಅಥವಾ ಕಮಲಾಯನ ಮಗ, ಅವನ ಹೆಸರು ಉಪಕೋಶ. ಉಪಕೋಶಲೋ ಹವೈ ಅಂತ ಅಂದ್ರೆ ಅವನು ಹವೈ ಅನ್ನುವಂಥದ್ದು ಲೌಕಿಕವಾಗಿ ಪ್ರಸಿದ್ಧವಾಗಿ ಅತ್ಯಂತ ಪ್ರಸಿದ್ಧ ಸತ್ಯಕಾಮನ ಶಿಷ್ಯರಲ್ಲಿ ಅತ್ಯಂತ ಪ್ರಸಿದ್ಧರಾದವ ಉಪಕೋಶನ. ಉಪಕೋಶನ ಹವೈ ಕಾಮಲಾಯನ ಉಪಕೋಶನ. ಈ ವೇದದಲ್ಲಿ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಲ್ಲಿ ಹಕಾರ ಬರುತ್ತೆ, ತುಂಬ ಹಕಾರವನ್ನು ಬರುತ್ತಾರೆ. ಇದರೊಂದು ವಿಶೇಷ ಅನುಸಂಧಾನವಾಗಿದೆ. ಏನಂದ್ರೆ ಹವೈ ಅಂದ್ರೆ ಅದು ಭಗವಂತನ ಹೆಸರಲ್ಲವೇ ಅಂತ ಅರ್ಥ. ಹಾ ಅಂದ್ರೆ ಕಯಪ್ರತಿ ಸಂಪೂರ್ಣ ಸಹ ವಿಷ್ಣುವನ ಚಕ್ರ ಅನ್ನೋದು ವಿಷ್ಣುವಿನ ಹೆಸರು. ಹವೈ ಅಂದ್ರೆ ಇದೆಲ್ಲ ವಿಷ್ಣುವಿನ ಹೆಸರೇ ಅಲ್ವೇ ಅನ್ನೋದು ಅದರ ಹೊರಗಿನ ಅರ್ಥ. ಹಾಗಾಗಿ ಅಲ್ಲಲ್ಲಿ ಹಕಾರ ಹಾಕ್ತಕ್ಕಂತಾರೆ. ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ನಾಮಗಳನ್ನು ವಿಷ್ಣು ಪರವಾಗಿ ಅನುಸಂಧಾನ ಮಾಡಿದ್ದಾರೆ ಅಂತ. ಇವನು ಉಪಕೋಶನ ಅಂತ ಹೇಳಿದ್ರು ಕಾಮಲಾಯನ ಅನ್ನೋದು ಕಂಡು ಕಮಲಾಯನ ಅಥವಾ ಕಮಲ ಅಥವಾ ಕಾಮಲನ ಮಗ ಅಥವಾ ವಂಶನ ಕಾಮಲ. ಇದು ಇವನ ಹೆಸರು. ಹಾಗೆ ಇವನಿಗೆ ಉಪಕೋಶಲ ಅಂತ ಹೆಸರು. ಉಪಕೋಶಲ ಅಂತ ಹೆಸರಿಗೆ ಕಾರಣ ಸುಮ್ಮನೆ ಕೋಸಲ ದೇಶದ ಸಮೀಪದಲ್ಲಿ ಇದ್ದವರು ಇರುವುದು. ಕೋಸಲ ದೇಶ ಅನ್ನೋದು ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧವಾದಂತಹ ರಾಜ್ಯ, ಭಾರತದ ಕ್ಷೇತ್ರಗಳಲ್ಲಿ ರಾಜ್ಯಗಳಲ್ಲಿ ಕೋಸಲ ದೇಶ ಅನ್ನೋದು ಅತ್ಯಂತ ಪ್ರಸಿದ್ಧ. ಯಾಕಂದ್ರೆ ಈ ದೇಶವನ್ನ ಎರಡು ಕೋಸಲ ದೇಶದ ಸಮೀಪದಲ್ಲಿ ಇದ್ದವನೇ ಇರುವುದು. ಕೋಸಲ ದೇಶ ಅನ್ನೋದು ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧವಾದಂತಹ ರಾಜ್ಯ, ನಮಗೆ ಭಾರತದ ಕ್ಷೇತ್ರಗಳಲ್ಲಿ ರಾಜ್ಯಗಳಲ್ಲಿ ಕೋಸಲ ದೇಶ ಅನ್ನೋದು ಅತ್ಯಂತ ಪ್ರಸಿದ್ಧ. ಯಾಕಂದ್ರೆ ಈ ದೇಶವನ್ನ ಎರಡು ಕ್ಷತ್ರಿಯ ಮನೆತನ ಆಳಿದೆ. ಪುರಾಣ ಪ್ರಸಿದ್ಧವಾದ ಒಂದು ಕ್ಷತ್ರಿಯ ಮನೆತನ, ಒಂದು ಸೂರ್ಯವಂಶದ ಕ್ಷತ್ರಿಯ ಮನೆತನ, ಒಂದು ಚಂದ್ರವಂಶ. ಸೂರ್ಯವಂಶದ ಕ್ಷತ್ರಿಯ ಮನೆತನದ ಬಹಳ ಮುಖ್ಯವಾದದ್ದು ಕೋಸಲ ದೇಶ. ಆಮೇಲೆ ಚಂದ್ರವಂಶದವರು ಆಳಿದಂತಹದ್ದು ಮತ್ತೆ ಕೃಷ್ಣ ಅವತಾರ ರಾಮಾವತಾರ ಮಾಡಿದಂತ ಸೂರ್ಯವಂಶದಲ್ಲಿ ಕೋಸಲ ದೇಶಕ್ಕೆ ಅರ್ಥವಾಗಿ ಚಂದ್ರವಂಶದ ಮತ್ತೊಂದು ಮನೆತನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕೃಷ್ಣ ಅವತಾರದಿಂದ ಮೊದಲು. ಹೀಗೆ ಇದನ್ನ ಸಪ್ತ ಕ್ಷೇತ್ರದಲ್ಲಿ ಸೇರಿದೆ. ಅಯೋಧ್ಯ ಪುತ್ರದೇಶದಲ್ಲಿ ಅಯೋಧ್ಯ ಮಥುರಾ ಮಾಯಾ ಮಥುರಾ ಎರಡನೇ ಅಯೋಧ್ಯ ಮತ್ತು ಮಥುರಾ ಅದು ಎರಡು ಸೂರ್ಯವಂಶದ ರಾಜರ ಕ್ಯಾಪಿಟಲ್ ಮತ್ತು ಚಂದ್ರವಂಶದ ರಾಜರ ಕ್ಯಾಪಿಟಲ್. ವಿಷಯ ಅಲ್ಲ, ಸೂರ್ಯವಂಶದಲ್ಲಿ ಅವತರಿಸಿದ ಭಗವಂತನ ಕ್ಷೇತ್ರ, ಚಂದ್ರವಂಶದ ಭಗವಂತನ ಜನ್ಮಕ್ಷೇತ್ರ ಅವತಾರ ಕ್ಷೇತ್ರ. ಹೀಗೆ ಕೋಸಲ ಅನ್ನುವಂಥದ್ದು ಪುಣ್ಯಕ್ಷೇತ್ರ, ರಾಜರ ರಾಜಧಾನಿಯಾಗಿ ಮತ್ತು ಭಗವಂತನ ಅವತಾರದ ಕ್ಷೇತ್ರವಾಗಿ ಪ್ರಸಿದ್ಧವಾಗಿದ್ದರಿಂದ ಅದರ ಸಮೀಪದಲ್ಲೇ ಇವರು ಹುಟ್ಟಿದ್ದರು. ಕೋಸಲ ದೇಶದ ಸಮೀಪದಲ್ಲಿ ಹುಟ್ಟಿದ್ದರಿಂದ ಉಪಕೋಸಲ ಅಂತ ಹೆಸರಿದ್ದರು. ಪ್ರಾಯ ಲೌಕಿಕವಾಗಿ ತುಂಬ ಸಹಜ. ಆದರೆ ಉಪಕೋಸಲು ಹವೈ ರಾಮನಾಯನ ಹವೈ ಇವೆಲ್ಲ ದೇವರ ಹೆಸರುಗಳಲ್ವೇ ಭಗವಂತನ ಹೆಸರಿದ್ದಾರೆ. ನಾವು ಇಟ್ಟುಕೊಳ್ಳಿ ಅವನಿಗೆ ರಾಮಕೃಷ್ಣ ಅಂತ ಉಪಕೋಸಲ ಅಂತ ಹೇಳ್ತಾರೆ. ಅದು ದೇವರ ಹೆಸರಲ್ಲೇ ನಮಸ್ಕರ್ತಾರೆ. ಉಪಕೋಸಲ ಅಂತ ಅನ್ನೋದು ಒಂದು ಭಗವಂತನ ಹೆಸರು. ರಾಮನಾಯನ ಅನ್ನೋದು ಭಗವಂತನ ಹೆಸರು. ಬಹಳ ರೋಚಿಕವಾದ ಉಪಕೋಸಲ ಕೋಸಲ ಅಂದರೆ ಏನು ಗೊತ್ತ? ಹಚ್ಚಿಕೊಳ್ಳುವ ಕುಸ ಅಂತ ಕುಸ ಅಂತ ಕುಶ ಅಂತ ಅದಕ್ಕೆ ಅರ್ಥ ಸಂಸ್ಥೆಯಲ್ಲಿ ಕುಸ ಆಶ್ಲೇಷಿಸಿದೆ. ಕೋಸಲ ಅಂದ್ರೆ ಹಂಚಿಕೊಳ್ಳುವವನು ಯಾರನ್ನು ಹಂಚಿಕೊಳ್ತಾನೆ? ಒಬ್ಬ ಯಾರು ಜ್ಞಾನ ಮಾರ್ಗದಲ್ಲಿ ಎತ್ತರ ಕೇಳಿದ್ದಾರೆ ಅವರನ್ನು ಹಂಚಿಕೊಳ್ಳುವುದು. ಅದನ್ನು ನಾವು ಉಪಕೋಸಲ ಇದು ಭಗವಂತನ ನಾಮವಾದಾಗ ಬಹಳ ಸುಂದರವಾದ ಅರ್ಥವನ್ನು ಕೊಡ್ತದೆ. ಇದು ಆಚಾರ್ಯರಿಗೆ ಸಂಬಂಧವಾದಂತಹ ಉಪನಿಷತ್ತು ಅಧ್ಯಯನದ ಕ್ರಮ. ಪ್ರತಿಯೊಂದು ಶಬ್ದ ಬಂದಾಗ ಅದು ಆ ಋಷಿಯ ಹೆಸರಾಗಿ ಅಷ್ಟೇ ಅಲ್ಲ, ಅದು ಭಗವಂತನ ನಾಮವಾಗಿ ನಾವು ಹೀಗೆ ಅದು ಸಂಧಾನ ಮಾಡ್ತೇವೆ ಅನ್ನೋದು ಮುಖ್ಯ. ಉಪಕೋಸಲ ಸಮಯ ಉಪಕೋಸಲ ಅಂದ್ರೆ ಭಗವಂತರ ಯಾಕೆಂದ್ರೆ ಕೋಸಲ ಅಂದ್ರೆ ಹಚ್ಚಿಕೊಂಡು ಭಗವಂತ ಯಾರನ್ನು ಹಚ್ಚಿಕೊಳ್ತಾರೆ? ಜ್ಞಾನಿಗಿದು ಆತ್ಮೈವ ಮೇಮತ ಜ್ಞಾನಿಗಳು ಅಂತ ಹಚ್ಚಿಕೊಂಡು ಅದಕ್ಕೆ ಉಪ ಅಂದ್ರೆ ಎತ್ತರ ಯಾರು ಯಾರು ಎತ್ತರಕ್ಕೆ ಹೋಗಿ ಯಾರಿ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಭೌತಿಕವಾಗಿ ಯಾರು ಜ್ಞಾನದಿಂದ ಎತ್ತರ ಕೇಳಿದ್ದಾರೋ ಜ್ಞಾನಿಗಳು ಅವರನ್ನು ಉಪ ಹಚ್ಚಿಕೊಂಡು ಹೀಗೆ ಜ್ಞಾನಿಗಳಿಗೆ ಬಹಳ ಪ್ರಿಯನಾದವ ಜ್ಞಾನಿಗಳಿಗೆ ಅವನು ಪ್ರಿಯ ಅವರಿಗೆ ಜ್ಞಾನಿಗಳು ಪ್ರಿಯ ಅಂತ ಮಾಡಬಹುದು. ವಿಶಿಷ್ಟ ಅರ್ಥದಲ್ಲಿ ಉಪಕೋಸಲ ಇವನು ಏನ್ ಮಾಡಿದ? ಆದ್ರಿಂದ ಉಪ ಎಲ್ಲಕ್ಕಿಂತ ಎತ್ತರದಲ್ಲಿರುವಂತಹ ಭಗವಂತನ ಹಚ್ಚಿಕೊಂಡ ಅದರಲ್ಲಿ ಇವನು ಉಪಕೋಸಲ ಆದ. ಹಾಗಾಗಿ ಭಗವಂತನನ್ನು ಹಚ್ಚಿಕೊಂಡ ಒಬ್ಬ ಜ್ಞಾನಿಯ ಕಥೆ ಇದು. ನಮಗೆ ಆ ಪ್ರಾರಂಭದ ಶಬ್ದದಿಂದ ತಿಳಿದು ಬಂತು. ಅವನು ಕಾಮನಾಯನಗಳ ವಂಶದಿಂದ ಕಮಲ ಕಾಮಲ ಅಥವಾ ಕಮಲಾಯನ ಅಥವಾ ಹಿರಿಯರಿಂದ ಬಂದಂತಹ ಹೆಸರು ಕಾಮನಾಯನ ಅಂತ. ಭಗವಂತ ಕಮಲಾಯನ ಅನ್ನೋದು ಸುಂದರವಾದ ಕಮಲಾಯನ ಅಂದ್ರೆ ಕಮಲದಲ್ಲಿ ನೆಲೆಸಿರುವ ಲಕ್ಷ್ಮಿ. ಕಮಲಾಯನನ ಪತಿ ಕಾಮನಾಯನ ಅತ್ಯಂತ ಸುಂದರವಾದಂತಹ ಒಂದು ಲಕ್ಷ್ಮಿ ಪತಿ. ಜ್ಞಾನಿಗಳಿಗೆ ಪ್ರಿಯ ಲಕ್ಷ್ಮಿ ಪತಿ ಕಮಲಾಯನ. ಕಮಲವೇ ಅಯನಾದ್ರೆ ಆಶ್ರಯ ಕಮಲದಲ್ಲಿ ನೆಲೆಸಿರುವವರು ಕಮಲೆ ಲಕ್ಷ್ಮಿ. ಅವನಿಗೆ ಪತಿಯಾಗಿರುವ ಕಮಲಾಯನಿಗೆ ಸಂಬಂಧಪಟ್ಟವ ಪತಿಯಾಗಿ ಆತ್ಮೀಯನಾಗಿರುವ ಮಹಾಕಾಮನಾಯ. ಯಾಕೆ ಅಂದ್ರೆ ಮೊದಲು ಉಪಕೋಸಲ ಜ್ಞಾನಿಗಳಿಗೆ ಪ್ರಿಯ. ಪ್ರಪಂಚದಲ್ಲಿರುವ ಜ್ಞಾನಿಗಳಾಗಿರತಕ್ಕ ಎಲ್ಲ ಜೀವರಿಗಿಂತಲೂ ಹೆಚ್ಚು ಜ್ಞಾನಿ ಆದವಳು ಲಕ್ಷ್ಮಿ. ಅದರಿಂದ ಅವಳಿಗೆ ಅತಿ ಪ್ರಿಯ. ಹೀಗೆ ಉಪಕೋಸಲ ಕಾಮನಾಯನ ಅನ್ನುವಂತಹ ಶಬ್ದವನ್ನೇ ಭಗವತ್ ಪರವಾಗಿ ಅಂದ್ರೆ ಮಾಡಿದಾಗ ಒಂದು ಉಪಾಸನೆ ಸಿಕ್ಕ ಜ್ಞಾನಿ ಪ್ರಿಯನಾದವ ಅದರಿಂದ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ. ಅದಕ್ಕೆ ಹವೈ ಅನ್ನು ಭಗವಂತನಲ್ಲಿ ಈ ಶಬ್ದಗಳನ್ನು ವಾಚ್ಯ ನಮಗೆ ಇದ್ರೆ ಉಪಕೋಸಲೋ ಹವೈ ಕಾಮನಾಯನ ಏನ್ ಮಾಡಿದ? ಸತ್ಯಕಾಮೆ ಜಾಬಾಲೆ ಬ್ರಹ್ಮಚರ್ಯ ಸುವಾಸ ಜಾಬಾಲ ಸತ್ಯಕಾಮದಲ್ಲಿ ಬ್ರಹ್ಮಚರ್ಯ ವಾಸ ಮಾಡಿದ. ಇಲ್ಲಿ ಹವೈ ಅಂತ ಹೇಳಿದ ಯಾಕೆಂದ್ರೆ ಸತ್ಯಕಾಮ ಅಂತ ಭಗವಂತನಲ್ಲಿ ಸುಪ್ರಸಿದ್ಧ. ಸತ್ಯಕಾಮ ಅಂದ್ರೆ ಸತ್ಯ ಸಂಕಲ್ಪ ಅಂತ. ಏನು ಬಯಸಿದ್ರು ನಾವು ಎಂದೂ ಸುಳ್ಳಾಗದೆ ಅಂತ ದೇವರನ್ನು ನಮ್ಮ ಬಯಕೆಗಳು ಸತ್ಯ ಆಗುವುದಿಲ್ಲ, ನಮ್ಮ ಕಾಮನೆಗಳು ಸುಳ್ಳಾಗ್ತವೆ. ಏನು ಬಯಸಿದ ಬಯಸಿದ್ದೆಲ್ಲವೂ ಸತ್ಯವಾಗುವುದು ಭಗವಂತನಂತೆ ಮಾತ್ರ ಬಯಕೆ. ಹಾಗಾಗಿ ಭಗವಂತನನ್ನು ಸತ್ಯ ಸಂಕಲ್ಪ ಸತ್ಯಕಾಮ ಸತ್ಯಕಾಮ ಸತ್ಯ ಸಂಕಲ್ಪ ನಿರಪ್ರಸಿದ್ಧವಾದ ಹೆಸರು. ಉಪನಿಷತ್ನಲ್ಲಿ ಗುರುಧಾರಣೆಗಳಲ್ಲಿ ಅನೇಕ ಬಾರಿ ಸತ್ಯಕಾಮ ಅಂತ ಕರೆದಿದ್ದಾರೆ. ಹಾಗಾಗಿ ಸತ್ಯಕಾಮ ಅನ್ನೋದು ಭಗವಂತ ಹೆಸರು ಅಂದ್ರೆ ಏನೋ ಅಂತ ನೆನಪಿಸುವುದಿಲ್ಲ. ಅದು ಪ್ರಸಿದ್ಧವಾದ ಭಗವಂತ ಹೆಸರು. ಏನಂತಾನೆ ಭಗವಂತ ಜಾಬಾಲನ ಅಂದ್ರೆ ಪ್ರತಿಯೊಂದು ಜಾತವಾಗಿರ್ತಕ್ಕಂತಹ ಮಗುವಿನಲ್ಲಿ ಆ ಮಗು ಹುಟ್ಟುವಾಗ ಆ ಮಗುವಿನೊಳಗೆ ಬಿಬ್ಬರು ಮೇಲೆ ಬಾಲಕನಾಗಿರ್ಬೋದು. ನಮೋ ನಮೋ ಭಗವತಿ ಜಾಯಮಾನ ಪ್ರತಿಯೊಂದು ಮಗು ಹುಟ್ಟುವಾಗಲೂ ಮಗುವಿನೊಳಗೆ ತಾನು ಮಗುವಾಗಿ ಹುಟ್ಟುತ್ತಾನೆ ಅಂತ ತಿಳಿಸಿಕೊಳ್ತಾನೆ. ಅದರಿಂದ ಅವನು ಸತ್ಯಕಾಮ ಜಾಬಾಲಿ. ಹೀಗೆ ಇದು ಭಗವಂತನ ಹೆಸರು. ಅಂತ ಭಗವಂತನ ಹೆಸರು ಅಂತ ಗುರುವಿನ ಬಳಿ ಭಗವಂತನ ಇನ್ನೊಂದು ಅಪೂರ್ವ ಹೆಸರು ಅಂತ ಶಿಷ್ಯ. ಇಬ್ಬರು ಭಗವಂತನ ಹೆಸರು ಹೊತ್ತವರಂತೇ ಅಲ್ಲ, ಅನ್ವರ್ಥಕವಾದ ಹೆಸರು ಇತ್ತು. ಗುರು ಸ್ವಯಂ ಇಬ್ಬರು ಜ್ಞಾನಿಗಳು, ಇವರು ಮಹಾಜ್ಞಾನಿ ಅನ್ನುವಂಥ ಅರ್ಥ. ಆದರೂ ಗುರುಮುಖದಿಂದ ಉಪದೇಶ ಆಗಬೇಕು. ಅದಕ್ಕೋಸ್ಕರ ಅವರು ಗುರುಗಳ ಹತ್ರ ಬಂದಿದ್ದಾರೆ. ಪ್ರಾಯ ಸಹಜವಾಗಿ ಗುರುಗಳ ಹತ್ರ ಬರುವಂತಹದ್ದು ವಯಸ್ಸು ಎಂಟನೇ ಎಂಟನೇ ವಯಸ್ಸು ಪಡೆಯಲಾದ ತಕ್ಷಣ ಗುರುಕುಲ ಕಾಣಿಸ್ತದೆ. ಅವರು ಎಂಟನೇ ವಯಸ್ಸಿ ಗುರುಕುಲಕ್ಕೆ ಬಂದಿದ್ದಾರೆ. ಗುರುಕುಲದಲ್ಲಿ ಅಧ್ಯಯನದ ಸಾಮಾನ್ಯ ವಯಸ್ಸು ಒಂದು ಅಧ್ಯಯನದ ಕಾಲ ಒಂದಿನ ಡಿಗ್ರಿ ಕೋರ್ಸ್ ಮಾಡಬೇಕು. ಗುರುಕುಲದಲ್ಲಿ ಅಧ್ಯಯನ ಆಗಿದ್ರೆ ಬೇಗ ಆಗುತ್ತೆ, ಗಂಜ ಆಗಿದ್ರೆ ಇನ್ನೆರಡು ವರ್ಷ ಜಾಸ್ತಿ ಆಗುತ್ತೆ. ಮತ್ತು ಮೊದಲೇ ಇದು ಸ್ಪೆಷಲೈಸೇಷನ್ ಮಾಡಿ ಮತ್ತು ಬೇರೆ ವಿಷಯ ಜನರಲ್ಲಾಗಿ ಹನ್ನೆರಡು ವರ್ಷ ಕೊಡ್ತಾರೆ. ಇದು ಏನು ಹೋಗಿ ಸೇರಿದ ಹನ್ನೆರಡು ವರ್ಷ ಸತ್ಯಕಾಮ ಜಾಬ ಅಂತ ಸತ್ಯಕಾಮ ಜಾಬ ಅಂದ್ರೆ ಪ್ರೆಸಿಡೆಂಟ್ ಅವರ ಗುರುಗಳು ಅವ್ರು ಹನ್ನೆರಡು ವರ್ಷ ಪಾಠ ಹೇಳಿಲ್ಲ ತನಕ ಕಾಯಿಸಿದ್ರು ಪಾಠ ಹೇಳಿದ್ರು ಇದು ಪಾಠ ಹೇಳಿಲ್ಲ ಗುರುಕುಲದಲ್ಲಿ ಪಾಠ ಹೇಳೋದು ಅಂದ್ರೆ ಹುಡುಗ ಹುಡುಗರಿಗೆ ಪಾಠ ಹೇಳ್ತಿದ್ರು ಹುಡುಗ ಹುಡುಗರಿಗೆ ಮಹಾಶಿವಂದರು ಪಾಠ ಹೇಳಿದ್ರು ಆದರೆ ಸತ್ಯಗಾಮ ಜಾಬ ಅಂದ್ರೆ ತನಕ ಕಾಯ್ದಿದ್ರು ಹಾಗೆ ಇವರು ಹುಡುಗ ಹುಡುಗರಿಗೆ ಪಾಠ ಹೇಳ್ತಿದ್ರು ಈ ಉಪಕೋಶನ ಸಮುದಾಯದಲ್ಲಿ ಪಾಠ ಹೇಳಿದ್ರು ಸತ್ಯ ದ್ವಾದಶ ವರ್ಷಾಡಿ ಅಂದ್ರೆ ಪರಿಚಾರ ಹನ್ನೆರಡು ವರ್ಷಗಳ ಕಾಲ ಪಾಠವೇ ಮಾಡಿರುತ್ತೆ ಅಂದ್ರೆ ಮನೆಯಲ್ಲಿ ಅಗ್ನಿಮಂತ್ರ ಆಗಿರ್ಬೇಕಾದ್ರೆ ಅಗ್ನಿಮಂತ್ರದ ಎಲ್ಲ ಗಿರೋಸ್ತ ಮಕ್ಕಳು ಸರಿಗೆ ತರಬೇಕು ಆಗಬೇಕು ಆಗಲಿ ದೊಡ್ಡ ದೇವರು ಆಗಲಿ ಎಲ್ಲ ಬಟ್ ಅಗ್ನಿ ಸೇರಿ ಅಗ್ನಿ ಜಾರಿ ಮಾಡ್ತಾ ಇದ್ರು ಹನ್ನೆರಡು ವರ್ಷ ಮಾಡಿದ ಪಾಠ ಮಾಡಿದೆ ಸಸ್ಯ ದ್ವಾದಶ ವರ್ಷ ಹನ್ನೆರಡು ವರ್ಷಗಳ ಕಾಲ ಗುರುಕುಲ ಮುಂದೆ ಮನೆ ಹೋಗಬೇಕಂತ ಕಾನ್ವೋಕೇಶನ್ ಅಡ್ರೆಸ್ ಮಾಡಿ ಕಳಿಸ್ಬೇಕು ನೀವು ಪಾಠವೇ ಮಾಡಿ ಹನ್ನೆರಡು ವರ್ಷ ಎಲ್ಲ ಹುಡುಗರಿಗೆ ಪಾಠ ಮಾಡಬಹುದು ಉಪಕೋಶನಿಗೆ ಪಾಠ ಮಾಡಿದೆ ಇರ್ಲಿಕ್ಕೆ ಅವ್ರು ದಟ್ಟ ಅನ್ನೋದು ಕಾರಣ ಪಾಠ ಹೇಳಬೇಕಾದ ಅಗತ್ಯ ಇಲ್ಲ ದೊಡ್ಡ ಮಾಡಿಲ್ಲ ಹನ್ನೆರಡು ವರ್ಷ ಅಗ್ನಿ ಮುಖದಲ್ಲಿ ದೇವತೆಗಳ ಆರಾಧನೆ ನಡೆಸಿ ಇವರಿಗೆ ಇವ್ರು ಬೇಕಾದ ಅವ್ರು ಅಗ್ನಿ ಹೋತ್ರ ಮಾಡುವವರು ಸತ್ಯಗಾಮ ಜಾಪ ಇವರು ಬೇಕಾದಂತಹ ಪರಿಚಯ ಹನ್ನೆರಡು ವರ್ಷಗಳ ಕಾಲ ಅಗ್ನಿಶ್ಚಿತನಾಗಿರತಕ್ಕಂತ ಅಗ್ನಿಶಬ್ದ ವಾಚನ ಅವನು ಉಪಾಸನೆ ಆದರೆ ಹೊರಟರೆ ಸಹಸ್ಮ ಕನ್ಯಾನ್ನ ದೇವಾಸಿನ ಸಮಾವರ್ತೆಯನ್ನು ಸಹಸ್ಮೈವ ಸಮಾವರ್ತಯತಿ ಈ ಹನ್ನೆರಡು ವರ್ಷ ಇವರು ನೋಡ್ತಾ ಇದ್ದಾನೆ ಬೇರೆ ಹುಡುಗರಿಗೆ ಪಾಠ ಮಾಡ್ತಾ ಇದ್ದಾರೆ ಪಾಠ ಆಯ್ತಪ್ಪ ನಿಮ್ಮನೆ ಅವ್ರಿಗೆ ಪಾಠ ಮಾಡಿ ಕಳಿಸ್ತಾ ಇದ್ದಾರೆ ಪಾಠವೂ ಮಾಡುವ